ನಮ್ಮ ಜಲನೆಲ ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನ್ನು ಇದು ಎಂಥ ಮೇಳ ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನ್ನು ಇದು ಎಂಥ ಮೇಳ ನಮ್ಮನ್ನು ಇದು ಎಂಥ ಮೇಳ ನಮ್ಮನ್ನು ಇದು ಎಂಥ ಮೇಳ ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ